ಯಶಸ್ವಿ ಪ್ರದರ್ಶನವನ್ನು ಕಂಡಿದೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಚಿಂಚನಸೂರು ಗ್ರಾಮದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಇಂದು ಬೆಳಗ್ಗೆ 8:17 ವೇಳೆಗೆ ಸಣ್ಣ ಪ್ರಮಾಣದ ಭೂಕಂಪ ಸಂಭವಿಸಿದೆ. ರೆಕ್ಟರ್ ಮಾಪಕದಲ್ಲಿ 2.3 ತೀವ್ರತೆಯ ದಾಖಲಾಗಿದ್ದು, ಘಟನೆ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಪತ್ತು ನಿರ್ವಹಣಾ ಕೇಂದ್ರದೊಂದಿಗೆ ಸಂಪರ್ಕದಲ್ಲಿ ಇರುವುದಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ರಾಯಚೂರು ನಗರದ ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಚ್ಎಸ್ ಸಾತ್ವಿಕ್ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದಿನಿಂದ 3 ದಿನಗಳ ಕಾಲ ನಡೆಯಲಿರುವ ಕಾಮನ್ವೆಲ್ತ್ ಸಂಸದೀಯ ಸಂಘದ 11ನೇ ಸಮ್ಮೇಳನಕ್ಕೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಚಾಲನೆ. ನಟ ದಿವಂಗತ ವಿಷ್ಣುವರ್ಧನ್, ಬಹುಭಾಷಾ ನಟಿ ದಿವಂಗತ ಬಿ ಸರೋಜಾದೇವಿ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಲು ಸಂಪುಟ ಸಭೆ ನಿರ್ಧಾರ. ಎಲ್ಲಾ ಜಿಲ್ಲಾ ತಾಲೂಕು ಆಸ್ಪತ್ರೆಗಳ ನವೀಕರಣಕ್ಕೆ 540 ಕೋಟಿ ರೂಪಾಯಿ ಅಂದಾಜು ಮೊತ್ತಕ್ಕೆ ಸಂಪುಟ ಒಪ್ಪಿಗೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮತಪತ್ರ ಬಳಸುವುದು ತಪ್ಪಲ್ಲ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮರ್ಥನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ವಿಧಾನಸೌಧದ ಮುಖ್ಯ ದ್ವಾರದಲ್ಲಿ ನಡೆಯುತ್ತಿರುವ 11ನೇ ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ ಇಂಡಿಯಾ ರೀಜನ್ ಸಮ್ಮೇಳನದ ಉದ್ಘಾಟನಾ ಸಮಾರಂಭದ ನೇರ ಪ್ರಸಾರ ಇದು. ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ, ಎಫ್ಎಂ ಕಂಪನಿಯಾಗ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃಬಂಧವರು ಈಗ ವೇಳೆ ಸರಿಯಾಗಿ 6:35. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ, ಕೃಷಿ ಪರಿಕರ ಖರೀದಿ ಮಾಡುವಾಗ ರೈತರು ಅನುಸರಿಸಬೇಕಾದ ಕ್ರಮಗಳು. ಈ ವಿಷಯ ಕುರಿತು ಕೃಷಿ ಅಧಿಕಾರಿಗಳಾದ ಶರಣಮ್ಮ ಅವರೊಂದಿಗೆ ಸಂದರ್ಶನವನ್ನು, ನಂತರ ಪರಿಸರ ಕುರಿತು ನೆಲ ಜಲ ಗೀತೆಗಳನ್ನು, ಹಾಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ಕೊನೆಯಲ್ಲಿ ಪೇಟೆಯ ದಾಣೆಯನ್ನು ಕೇಳಲಿದ್ದೀರಿ. ರೈತ ಬಾಂಧವರೇ, ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು, ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮುಂಗಾರು ಮಳೆ ಈಗಾಗಲೇ ಆರಂಭವಾಗಿದೆ. ಮೇ ಕೊನೆ ವಾರದಿಂದ ಈಗ ನಾವು ಜೂನ್ ಎರಡನೇ ವಾರದಲ್ಲಿದ್ವಿ. ಉತ್ತಮ ಮಳೆಯನ್ನು ಕೂಡ ನಾವು ಪಡ್ಕೊಂಡಿದ್ದೀವಿ. ರೈತ ಬಾಂಧವರು ಈ ಮುಂಗಾರು ಹಂಗಾಮಿಗೆ ಬಿತ್ತನೆಯನ್ನು ಆರಂಭ ಮಾಡಿಕೊಂಡಿದ್ದಾರೆ. ಅಲ್ಲಲ್ಲಿ ರೈತ ಬಾಂಧವರು ತೊಗರಿ, ಎಳ್ಳು, ಸೂರ್ಯಕಾಂತಿ ಮತ್ತು ಹತ್ತಿ ಬೀಜವನ್ನು ಕೂಡ ತಮ್ಮ ಕ್ಷೇತ್ರದಲ್ಲಿ ಹಾಕ್ತಿದ್ದಾರೆ. ಈ ನಿಟ್ಟಿನಲ್ಲಿ ರೈತ ಬಾಂಧವರು ಮುಂಗಾರು ಹಂಗಾಮಿಗೆ ಕೃಷಿ ಪರಿಕರಗಳನ್ನು ಖರೀದಿ ಮಾಡುವಾಗ ಅಥವಾ ಕೃಷಿ ಪರಿಕರಗಳನ್ನು ಬಳಕೆ ಮಾಡುವಾಗ ಏನೇನು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು, ಜೊತೆಗೆ ಯಾವ ರೀತಿಯಾಗಿ ಕೃಷಿ ಪರಿಕರಗಳನ್ನು ಖರೀದಿ ಮಾಡಿ ಬೆಳೆದರೆ ಒಳ್ಳೆಯ ಲಾಭ ಆಗತ್ತೆ ಎಂಬಂಥ ವಿಚಾರ, ಮುಖ್ಯವಾಗಿ ಕೃಷಿ ಪರಿಕರಗಳನ್ನು ಮಾರಾಟ ಮಾಡುವಂಥ ಒಂದು ಪರಿಕರ ಮಾರಾಟಗಾರರು ಯಾವ ರೀತಿಯಾಗಿ ರೈತರಿಗೆ ಉತ್ತಮ ಸೇವೆಯನ್ನು ಕೊಡಬೇಕು, ಯಾವ ರೀತಿಯಾಗಿ ರೈತ ಬಾಂಧವರಿಗೆ ಒಳ್ಳೆಯ ತಿಳುವಳಿಕೆಯನ್ನು ನೀಡಿ ಸೇವೆಯನ್ನು ಸಲ್ಲಿಸಬೇಕು ಎಂಬಂಥ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ಇಲಾಖೆಯ ಜಾಗೃತ ದಳದ ಸಹಾಯಕ ಕೃಷಿ ನಿರ್ದೇಶಕರಾದಂತಹ ಶರಣಮ್ಮ ಪಾಟೀಲ್ ಅವರು ನಮ್ಮ ಆಕಾಶವಾಣಿಯಲ್ಲಿದ್ದಾರೆ. ಅವರಿಂದ ಈ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ. ಹೇಳಿ ಮೇಡಮ್, ಕಳೆದ ವರ್ಷ ನಾವು ಬರದ ಛಾಯೆನ ನೋಡಿದ್ವಿ, ಈ ವರ್ಷದ ಮುಂಗಾರು ಮಳೆಯ ಪ್ರಮಾಣ ನಿಮಗೆ ಹೇಗೆ ಅನಿಸುತ್ತೆ? ಆಶಾದಾಯಕವಾಗಿದೆಯಾ? ಹೇಗೆ ಪ್ರಮುಖವಾಗಿ ಹೇಳಬೇಕು ಅಂದರೆ ಒಂದು ಮುಂಗಾರು ಒಂದು ಒಳ್ಳೆ ಸೂಚನೆ ಕೊಟ್ಟೈತೆ ಎಲ್ಲರಿಗೂ. ಹಿಂದಿನ ವರ್ಷ ನಾವೆಲ್ಲ ಬರದಲ್ಲಿದ್ವಿ, ಬಟ್ ಈ ವರ್ಷ ಒಂದು ಜೂನಲ್ಲೇ ಒಂದು ಒಳ್ಳೆ ಮಳೆ ಬಂದೈತೆ ನಮ್ಮ ರಾಯಚೂರು. ಯೂಶಲಿ ನಮ್ಮ ಭಾಗಕ್ಕೆ ಏನಾಗ್ತಿತ್ತು ಅಂದರೆ ಮೇಯಲ್ಲಿ ಕೊನೆ ವಾರದಲ್ಲಿ ಮಳೆ ಬಂದುಬಿಡೋದು, ಮತ್ತು ಜೂನಲ್ಲಿ ಮಳೆ ಇಲ್ಲದೆ ಇರೋದು, ಜುಲೈಯಲ್ಲಿ ಮಳೆ ಬರ್ತಾ ಇತ್ತು. ಬಟ್ ಈ ವರ್ಷ ನಮ್ಮ ಜೂನ್ ಮೊದಲನೇ ವಾರದಲ್ಲೇ ಒಂದು ಉತ್ತಮ ಮಳೆ ಬಂದಿರೋದ್ರಿಂದ ಎಲ್ಲ ರೈತರಲ್ಲೂ ಒಂದು ಆಶಾಭಾವನೆ ಮೂಡೈತಿ, ಒಂದು ಒಳ್ಳೆ ಫಸಲು ಬರುತ್ತೆ ಅನ್ನೋ ಒಂದು ನಿರೀಕ್ಷೆ ಇದೆ. ಇವನ್ ಪ್ರಿಡಿಕ್ಷನ್ ಪ್ರಕಾರ ಅಪ್ ಟು ಆಗಸ್ಟ್ ವರ್ಗೂ ಒಂದು ಒಳ್ಳೆ ಮಳೆ ಇದೆ ಅಂತ. ಸೊ ಇದರಿಂದ ಒಂದು ರೈತರು ಒಂದು ಆಶಾಭಾವನೆಯಿಂದ ಇದ್ದಾರೆ. ಮೇಡಮ್, ಈಗ ಒಂದು ಒಳ್ಳೆಯ ಪರಿಪೂರ್ಣ ಹಸಿ ತೇವಾಂಶ ಆಗಿದೆ ಅಂತ ಅನ್ಸುತ್ತಾ? ಹೇಗೆ ಆಗಿದೆ ಮಳೆ ಇದ್ರ ಪ್ರಕಾರ ನೋಡಿದ್ರೆ ಜಿಲ್ಲಾದ್ಯಂತ ಒಂದು ಬಿತ್ತನೆಗೆ ಬೇಕಾಗುವಂತ ಹಸಿ ಇದೆ. ಇನ್ನು ಕೆಲವೊಂದ್ ಕಡೆ ಜಾಸ್ತಿನೂ ಹಸಿ ಐತೆ. ಸೊ ರೈತರಿಗೆ ಕೆಲವೊಂದ್ ಕಡೆ ಬಿತ್ತನೆ ತಗೊಳ್ತಾ ಇದ್ರೆ ಇನ್ನೊಂದ್ ಎರಡ್ ಮೂರ್ ದಿನ ಬಿಟ್ಟು ಹಸಿ ಹಾರಿದ್ಮೇಲೆ ಬಿತ್ತನೆ ತಗೊಳ್ಳೋದು ಇನ್ನೂ ಉತ್ತಮ. ಈಗ ಮೇಡಮ್, ಈಗ ಜಿಲ್ಲೆಯಲ್ಲಿ ತೊಗರಿ ಬೆಳೀತಾರೆ, ಹತ್ತಿ ಬೆಳೀತಾರೆ, ಜೊತೆಗೆ ಬೇರೆ ಬೇರೆ ಭತ್ತವನ್ನು ಬೆಳೀತಾರೆ. ಈ ಸಂದರ್ಭದಲ್ಲಿ ರೈತ ಬಾಂಧವರು ಕೃಷಿ ಪರಿಕರಗಳನ್ನು ಖರೀದಿ ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ. ತಮಗೆ ಬೇಕಾಗಿರುವಂಥ ಒಂದು ರಸಗೊಬ್ಬರ ಆಗಿರ್ಬೋದು, ಬಿತ್ತನೆ ಬೀಜ ಆಗಿರ್ಬೋದು, ಜೊತೆಗೆ ಈಗ ಸಸ್ಯ ಸಂರಕ್ಷಣೆಗೆ ಬೇಕಾಗಿರುವಂಥ ಒಂದು ಔಷಧಿಗಳಾಗಿರ್ಬೋದು, ಈಗ ಇಲಾಖೆಯಲ್ಲಿ ದೊರೆಯುವಂಥ ಒಂದು ಬಿತ್ತನೆ ಬೀಜನ ಖರೀದಿ ಮಾಡ್ತಾರೆ, ಜೊತೆಗೆ ಖಾಸಗಿಯಲ್ಲೂ ಕೂಡ ರೈತ ಬಾಂಧವರು ಈ ಕೃಷಿ ಪರಿಕರಗಳನ್ನು ಖರೀದಿ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ರೈತ ಬಾಂಧವರು ಕೃಷಿ ಪರಿಕರಗಳನ್ನು ಖರೀದಿ ಮಾಡುವಾಗ ರೈತ ಬಾಂಧವರು ಏನು ಗಮನವನ್ನು ಹರಿಸಬೇಕು? ಮುಖ್ಯವಾದ ಅಂಶ ಇದು. ಮೊದಲೇದಾಗಿ ಹೇಳಬೇಕು ಅಂದರೆ ನಮ್ಮ ಕೃಷಿ ಇಲಾಖೆಯಿಂದ ಎಲ್ಲ ರೈತರಿಗೂ ಸಹಾಯಧನದಲ್ಲಿ ಬೀಜಗಳನ್ನ ಕೊಡ್ತೀವಿ. ಭತ್ತ ಬೀಜ, ತೊಗರಿ ಬೀಜ, ಹೆಸರು, ಸಜ್ಜೆ ಐತಿ. ಸೊ ಎಲ್ಲ ರೈತ ಬಾಂಧವರು ನಮ್ಮ ರೈತ ಸಂಪರ್ಕ ಕೇಂದ್ರದಿಂದ ಸಹಾಯಧನದಲ್ಲಿ ಬೀಜಗಳನ್ನು ಪಡೆಯಬಹುದು ಮುಖ್ಯವಾಗಿ ಒಂದನೇದು. ಎರಡನೇದು ಒಂದು ಹೊರಗಿನ ಮಾರ್ಕೆಟ್ದಲ್ಲಿ ಖರೀದಿ ಮಾಡುವಂಥದ್ದು ಮುಖ್ಯವಾಗಿ ನಮ್ಮ ಭಾಗದಲ್ಲಿ ರಾಯಚೂರು ತಾಲೂಕಾಯಿತು, ದೇವದುರ್ಗ, ಮಾನ್ವಿಯಲ್ಲಿ ಜಾಸ್ತಿ ಹತ್ತಿ ಬಿತ್ತೋದ್ರಿಂದ ಈಗ ಸದ್ಯ ಎಲ್ಲರೂ ಹತ್ತಿ ಬೀಜದ ಬಗ್ಗೆ ಮಾತಾಡಬೇಕು ಅಂದರೆ ಅಥವಾ ಈ ಥರ ಕೃಷಿ ಪರಿಕರ ಬಗ್ಗೆ ಮಾತಾಡಬೇಕು ಅಂದರೆ ಎಲ್ಲ ರೈತರು ಮೊದಲನೇದಾಗಿ ನಮ್ಮ ಕೃಷಿ ಇಲಾಖೆಯಿಂದ ಅಧಿಕೃತವಾಗಿ ಪರವಾನಗಿ ಪಡೆದಿರುವಂಥ ಮಾರಾಟ ಅಂಗಡಿಗಳಲ್ಲಿ ಮಾತ್ರನೇ ತಗೋಬೇಕು. ಅದನ್ನು ಬೀಜ ಖರೀದಿ ಮಾಡ್ಬೇಕಾದ್ರೂ ಅವ್ರೇನ ಉದ್ರಿ ಆದ್ರೂ ತಗೊಳ್ಳಿ ಅಥವಾ ನಗದು ಆದ್ರೂ ತಗೊಳ್ಳಿ, ಬಿಲ್ಲನ್ನು ಕಡ್ಡಾಯವಾಗಿ ಪಡಿಬೇಕು. ಸೊ ಇದು ರೈತರು ಯಾರ್ಯಾರು ಅನಧಿಕೃತವಾಗಿ ಊರಲ್ಲಿ ಬಂದು ಟ್ರ್ಯಾಕ್ಟರ್ಲ್ಲಿ ಮಾರಾಟ ಆಮೇಲೆ ಗಾಡಿ ತಂದು ಮಾರಾಟ ಮಾಡ್ತಿರ್ತಾರೆ ಅಥವಾ ಏನೇನೋ ಒಂದು ಹೇಳ್ಬಿಟ್ಟು ಕಡಿಮೆ ರೇಟಿಗೆ ಕೊಡ್ತೀವಿ ಅಂತಾರೆ. ಸೊ ಅಂತ ಅನಧಿಕೃತ ಮಾರಾಟಗಾರಂದ್ರೆ ದಯವಿಟ್ಟು ಯಾರು ಬೀಜಗಳನ್ನಾಯ್ತು ಅಥವಾ ರಸಗೊಬ್ಬರ ಆಯ್ತು ಔಷಧಿನಾಯ್ತು ಯಾರು ಪಡಿಬಾರ್ದು. ಪರವಾನಿಗೆ ಹೊಂದಿರುವಂತ ಅಧಿಕೃತ ಮಾರಾಟ ಅಂಗಡಿಗಳಿಂದ ಮಾತ್ರ ತಗೋಬೇಕಂತ ನಾವು ಕೃಷಿ ಇಲಾಖೆಯಲ್ಲಿ ಯಾವಾಗ್ಲೂ ಪದೇ ಪದೇ ಹೇಳ್ತಾ ಇರ್ತೀವಿ. ಇದ್ರ ಜೊತೆಗೆ ಖರೀದಿಗೆ ಹೋದಾಗ ರೈತರು ಕಡ್ಡಾಯವಾಗಿ ಬಿಲ್ಲನ್ನು ಪಡಿಬೇಕು, ಅವ್ರ ಉದ್ರಿನೇ ತಗೋಬೇಕು. ರಶೀದಿ, ಖರೀದಿ ರಶೀದಿ ಕಡ್ಡಾಯವಾಗಿ ತಗೋಬೇಕು, ಅವ್ರ ಉದ್ರಿನೇ ತಗೊಳ್ಳಿ ಅಥವಾ ನಗದಾಗೆ ತಗೊಳ್ಳಿ. ಆಮೇಲೆ ಕೆಲವೊಂದು ಅಂಗಡಿಗಳಲ್ಲಿ ಅದರಲ್ಲಿ ಹೆಸರು ಕೊಡ ಮೆನ್ಷನ್ ಮಾಡಂಗಿಲ್ಲ ರೈತ ಯಾವ. ಸೊ ರೈತ ಖರೀದಿ ರಶೀದಿ ತಗೋಬೇಕಾದಾಗ ಅದರಲ್ಲಿ ಅವ್ರ ಹೆಸರು ನಮ್ಮದನ್ನೇ ಆಗೈತೋ ಇಲ್ಲೋ. ಆಮೇಲೆ ಬೀಜ ತಗೋಬೇಕಾದಾಗ ಬೀಜದ ಲಾಟ್ ನಂಬರ್ ಕಡ್ಡಾಯವಾಗಿ ನಮ್ಮದನ್ನೇ ಮಾಡಿರ್ಬೇಕು, ರಸೀದಿಯಲ್ಲಿ ನಮ್ಮದನ್ನೇ ಆಗಿರ್ಬೇಕು. ಬೀಜ ಆಗಿದ್ರೆ ಕಡ್ಡಾಯವಾಗಿ ಬೀಜದ ಲಾಟ್ ನಂಬರ್ ಇರಬೇಕು. ಗೊಬ್ಬರ ಅಥವಾ ಔಷಧಿ ತಗೊಳ್ಳೋದಾದ್ರೆ, ಸಸ್ಯ ಸಂರಕ್ಷಣೆ ಕೀಟನಾಶಕ ಔಷಧಿಗಳನ್ನ ಏನಾದ್ರು ತಗೊಳ್ಳೋದಾದ್ರೆ ಅದರಲ್ಲಿ ಬ್ಯಾಚ್ ನಂಬರ್ ಕಡ್ಡಾಯವಾಗಿರ್ಬೇಕು. ಇದನ್ನು ರೈತರು ದಯವಿಟ್ಟು ಗಮನಿಸಬೇಕು ಯಾಕೆ ಅಂತ ನಾನು ಮುಂದೆ ಹೇಳ್ತೀನಿ ಒಂದೇದು. ಆಮೇಲೆ ಆ ಬಿಲ್ಗಳಲ್ಲೂ ಅಷ್ಟೇ, ಮಾರಾಟ ಅಂಗಡಿಯವ್ರದ್ದು ಸಹಿನೂ ಇರಬೇಕು ಮತ್ತು ರೈತರ ಸಹಿನೂ ಇರಬೇಕು. ಕೆಲವೊಬ್ರು ಸುಮ್ಮನೆ ಹಂಗೆ ಕೊಡ್ತಿರ್ತಾರೆ, ರೈತರು ಸಹಿ ಮಾಡಲ್ಲ, ಅಂಗಡಿಯವರು ಸಹಿ ಮಾಡಲ್ಲ. ನಾವು ಎಲ್ಲೆಲ್ಲೂ ಹೋಗಿ ಹಂಗೆ ಮಾರಾಟಗಾರ ಅಂಗಡಿಗೆ ಹೋದಾಗೆಲ್ಲ ಎಲ್ಲರೂ ಎಚ್ಚರಿಕೆ ಕೊಟ್ಟು ಬಂದಿದ್ದೀವಿ, ಬಟ್ ರೈತರು ಇದು ಗಮನಿಸ್ಬೇಕು. ಅಂದ್ರೆ ತೂಕದ ಪ್ರಮಾಣ, ಎರಡು ಪ್ಯಾಕೆಟ್, ಒಂದು ಪ್ಯಾಕೆಟ್, ಎಷ್ಟು ಗ್ರಾಮ್, ಇದನ್ನು ಕೂಡ ರೈತ ಬಾಂಧವರು ಬಿಲ್ಲಿನಲ್ಲಿ ಬರ್ದಿದಾರೋ ಇಲ್ಲೋ ಅನ್ನೋದನ್ನ ಗಮನಿಸಬೇಕು. ಅದು ಗಮನಿಸಬೇಕು. ಜೊತೆಗೆ MRP ರೇಟ್ಗಿಂತ ಹೆಚ್ಚಿಗೆ ದರದಲ್ಲಿ ಯಾರು ಮಾರಾಟ ಮಾಡಂಗಿಲ್ಲ. ಅಂದ್ರೆ ಪಟ್ಟಣದ ಮೇಲೆ MRP ದರ ನಿಗದಿ ಮಾಡಿರ್ತಾರೆ. ಹೌದು, ಅದಕ್ಕಿಂತ ಹೆಚ್ಚಿಗೆ ಅದಕ್ಕಿಂತ ಕಡಿಮೆ ಕೊಡ್ತೀವಿ ಅಂದ್ರೆ ತಗೊಳ್ಳಿ, ಬಟ್ ಅದಕ್ಕಿಂತ ಹೆಚ್ಚಿಗೆ ದರ ಕೊಟ್ಟು ಯಾರು ತಗೋಬಾರ್ದು ರೈತರ ಮೇಲೆ. ಈಗಿನ ಸನ್ನಿವೇಶಗಳು ನೋಡಿದಂಗೆ ಕೆಲವೊಂದನ್ನ ರೈತರು ಬಿಟಿ ಹತ್ತಿ ಬೀಜಕ್ಕೆ ಸಂಬಂಧಪಟ್ಟಂಗೆ ಇದೇ ಕಂಪ್ನಿದು ಬೇಕು ಅಂತ ಹೇಳ್ತಿರೋದ್ರಿಂದ ಮಾರ್ಕೆಟಲ್ಲಿ ಹೆಚ್ಚಿಗೆ ದರಕ್ಕೆ ಮಾರಾಟ ಮಾಡ್ತಿದ್ದಾರೆ ಅಂತ ಅಲ್ಲಲ್ಲಿ ನಾವು ಕೇಳಿ ಬರ್ತಾ ಇದಾವೆ ದೂರುಗಳು. ಅಂತ ಸಂದರ್ಭದಲ್ಲಿ ನಾವು ಹೋದಾಗೂ ನಮ್ಮ ಹತ್ರ ಒಂದು ಪ್ರೂಫ್ ಏನು ಇರೋದಿಲ್ಲ ಹೆಚ್ಚಿಗೆ ದರಕ್ಕೆ ಕೊಟ್ಟಂಥದ್ದು, ಬಿಲ್ಲಲ್ಲಿ ಅಷ್ಟೇ ಹಾಕಿರ್ತಾರೆ. ಸೊ ರೈತರಲ್ಲಿ ಒಂದು ಮನವಿ ಮಾಡೋದೇನು ಅಂದರೆ ಮುಖ್ಯವಾಗಿ ಇದೇ ಬೇಕು ಇದೇ ಕಂಪ್ನಿದು ಅಂತ ಬೇಡ. ಯಾಕಂದ್ರೆ ಒಂದೇ ಕಂಪ್ನಿದು ಬೀಜ ಬೇಕು ಅಂತ ಆದಾಗ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ, ಅದರಿಂದ ಬೇರೆ ಬೇರೆ ಕಾರಣಗಳಿಗೆ ಏನೇನು ಸನ್ನಿವೇಶಗಳು ನಡ್ಕೊಂಡು ಹೋಗ್ತವೆ. ಸೊ ಈ ಭಾಗದ ಕೃಷಿ ವಿಜ್ಞಾನಿಗಳು ಕೆಲವೊಂದನ್ನ ಶಿಫಾರಸು ಮಾಡಿರ್ತಾರೆ ಯಾವ್ಯಾವ ಭಾಗಕ್ಕೆ ಯಾವ್ದಾವ್ದು ಹೈಬ್ರಿಡ್ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಕೃಷಿ ವಿಜ್ಞಾನಿಗಳನ್ನ ಸಂಪರ್ಕ ಮಾಡಿ ನಮ್ಮ ಭಾಗಕ್ಕೆ ಯಾವ ಹೈಬ್ರಿಡ್ಸ್, ಬಿಕಾಸ್ ಹಲವಾರು ಹೈಬ್ರಿಡ್ಗಳಿದಾವೆ ಮಾರ್ಕೆಟಲ್ಲಿ. ಸೊ ರೈತರು ಒಂದೇ ಹೈಬ್ರಿಡ್ ಇದೇ ಬೇಕನ್ನೋದು ಬದಲು ಬೇರೆ ಬೇರೆ ಅದೇ ರೀತಿ ಚೆನ್ನಾಗೆ ಇಳುವರಿ ಕೊಡುವಂತ ಹೈಬ್ರಿಡ್ಗಳಿದಾವೆ, ನಮ್ಮ ಭಾಗಕ್ಕೆ ಶಿಫಾರಸು ಮಾಡದಂತ ಹೈಬ್ರಿಡ್ಗಳಿದಾವೆ, ಕೃಷಿ ವಿಜ್ಞಾನಿಗಳನ್ನು ವಿಚಾರಿಸ್ಕೊಂಡು ಅವ್ರ ಸಲಹೆ ತಗೊಂಡು ಬೀಜ ತಗೊಳ್ಳೋದು ಒಂದು ಒಳ್ಳೇದು. ಈಗ ರೈತ ಬಾಂಧವರು ಬೀಜವನ್ನು ಖರೀದಿ ಮಾಡಿದ್ರೆ ಅಥವಾ ಈ ಪರಿಕರಗಳನ್ನು ಖರೀದಿ ಮಾಡಿದ್ಮೇಲೆ ಬಿಲ್ಲನ್ನ ಅವರು ಜೋಪಾನಾಗಿಟ್ಕೋಬೇಕು. ನೋಡಿ, ಬೀಜ ಖರೀದಿ ಆದ್ಮೇಲೆ ಒಂದು ಬೇರೆ ಬೇರೆ ಕಾರಣಗಳು, ನಾಳೆ ಬಿತ್ತಿದ್ಮೇಲೆ ಏನೋ ಒಂದು ರೈತರು ದೂರು ಬರ್ತವೆ ನಮಗೆ ಸರಿಯಾಗಿ ಇಳುವರಿ ಬರಲಿಲ್ಲ ಸರಿಯಾಗಿ ನಾಟಿ ಆಗಲಿಲ್ಲ ಅಂತ, ಅಂಥ ಸಂದರ್ಭದಲ್ಲಿ ನಮ್ಮ ಇಲಾಖೆಗೆ ದೂರು ಬಂದಾಗ ನಾವು ವಿಜ್ಞಾನಿಗಳು ನಾವೆಲ್ಲರೂ ಜಂಟಿಯಾಗಿ ಕ್ಷೇತ್ರ ಪರಿಶೀಲನೆ ಮಾಡಿರ್ತಾರೆ. ವಿಜ್ಞಾನಿಗಳು ಕೆಲವೊಂದನ್ನ ಯಾಕೆ ಏನು ಅಂತ ಹೇಳಬೇಕಾದಾಗ ಅವ್ರಿಗೆ ಅವ್ರು ನಮಗೆ ಹೇಳೋ ಪ್ರಕಾರ ರೈತರ ಹತ್ರ ಬೀಜ ಇರಬೇಕು ಒಂದು ಅಂತ. ಸೊ ಯಾವುದೇ ರೈತರು ಏನ್ ಬಿತ್ತುತ್ತೀರಾ, ನೀವು ಬಿತ್ತುವಂತ ಬೀಜಗಳಲ್ಲಿ ಒಂದು ಬೊಗ್ಸೆಯಷ್ಟು ನೀವು ಕಾಪಾಡ್ಕೊಂಡು ಬನ್ರಿ ಅಂತ. ಅಥವಾ ಬಿಟಿ ಹತ್ತಿ ಬೀಜಗಳಾದ್ರೆ ಒಂದು 50-100 ಬೀಜಗಳನ್ನ ಇಟ್ಕೊಂಡು ಬರ್ರಿ, ಶೇಖರಣೆ ಮಾಡ್ಕೊಳ್ರಿ. ಅದ್ರ ಜೊತೆಗೆ ಬೀಜದ ಪ್ಯಾಕೆಟು ಅಷ್ಟೇ, ಬೀಜದ ಪ್ಯಾಕೆಟ್ ಖರೀದಿ ರಶೀದಿ ಮತ್ತೆ ಬೀಜಗಳನ್ನು ಕಡ್ಡಾಯವಾಗಿ ಅವರು ಕಾಯ್ದಿರಿಸ್ಕೋಬೇಕು. ಅಂದ್ರೆ ಈ ಬಿತ್ತನೆಯಿಂದ ಕಟಾವಿನವರೆಗೆ ಏನೇನು ಸಮಸ್ಯೆಗಳು ಬರಬಹುದು? ಹೌದು, ಕಟಾವ್ ಒಂದೇ ಅಲ್ಲ, ಅವ್ರು ಮಾರುಕಟ್ಟೆಗೆ ಮಾರಾಟ ಮಾಡೋವರೆಗೂ ಅವ್ರ ಹತ್ರ ಒಂದು ಕಾಯ್ದಿರಿಸ್ಕೊಂಡು ಕೊಂಡ್ರೆ ಮುಂದೆ ಏನಾದ್ರೂ ಸಂದರ್ಭಗಳು ಬಂದಾಗ ಒಂದು ವಿಜ್ಞಾನಿಗಳು ಹೇಳೋ ಪ್ರಕಾರ ಅದು ಒಂದು ಸಹಕಾರ ಆಗುತ್ತೆ ಅಂತ. ಈಗ ತಾವು ಹೇಳಿದಾಗ ಕೂಡ ಒಂದು ನಾವು ನೋಡ್ತೀವಿ ರೈತ ಬಾಂಧವರು ಯಾರು ಒಂದು ಹತ್ತಿ ಬೆಳೆನ ರೈತ ಬಾಂಧವರು ಬೆಳೆದಿರಪ್ಪ ಅಂತ ಅದನ್ನೇ ಕೇಳುವಂತ ಒಂದು ಪ್ರವೃತ್ತಿ, ತೊಗರಿಯನ್ನ TS3 ಅಂತ ಅದನ್ನೇ ಕೇಳುವಂಥದ್ದು, ಬೇರೆ ಬೇರೆ ಪರ್ಯಾಯವಾಗಿ ಉತ್ತಮ ಇಳುವರಿನ ಕೊಡುವಂತಹ ಒಂದು ತಳಿಗಳು ಕೂಡ ಇದಾವೆ. ಇದಾವೆ ನೋಡ್ರಿ, ನಮ್ಮ ಕೃಷಿ ವಿಶ್ವದಲ್ಲಿ ನಮ್ಮ ಹತ್ತಿರದಲ್ಲೇ ಇದೆ, ನಮ್ಮ ಜಿಲ್ಲೆದಲ್ಲಿ ಇರೋದ್ರಿಂದ ಅದ್ರ ರೈತರದನ್ನ ಸದುಪಯೋಗ ಪಡಿಸ್ಕೋಬೇಕು ಒಂದು. ಆಮೇಲೆ ಎಲ್ಲರೂ ರೈತರು ಒಂದೇ ಬೆಳೆ ಹೋಗ್ತಾರೆ, ಏಕ ಬೆಳೆ ಹೋಗ್ತಾರೆ, ಅದೇ ಬೆಳೆ ಹೋಗ್ತಾರೆ. ಸೊ ಬೇರೆ ಬೇರೆ ಬೆಳೆ, ಅಂತರ್ ಬೆಳೆಗಳು, ಪರ್ಯಾಯ ಬೆಳೆಗಳಿಗೆ ಹೋಗೋದು ಉತ್ತಮ. ಪಕ್ಕದಲ್ಲೇ ನಮ್ಮ ವಿಶ್ವವಿದ್ಯಾಲಯ ಇದೆ, ನಾವು ಇಲಾಖೆಯವರು ಇದ್ದೀವಿ, ನಮ್ಮೊಂದಿಗೆ ಸಲಹೆ ಅಥವಾ ವಿಜ್ಞಾನಿಗಳಂತೂ ಹತ್ತಿಗೆ ಸಂಬಂಧಪಟ್ಟಂಗಂತೂ ಸಾಕಷ್ಟು ಮಾಹಿತಿ ವಿಶ್ವವಿದ್ಯಾಲಯದಿಂದ ಸಿಗುತ್ತೆ. ಸೊ ರೈತರನ್ನ ಸದುಪಯೋಗ ಪಡ್ಕೊಳ್ಳೋದು ಒಳ್ಳೇದು. ಇವನ್ ಇಲಾಖೆ ಅಂದ್ರೂ ನಾವು ವಿಜ್ಞಾನಿಗಳು ಮತ್ತು ರೈತರನ್ನ ಕೆಲವೊಂದನ್ನ ಜಿಲ್ಲಾ ಮಟ್ಟದಲ್ಲೂ ತಾಲೂಕು ಮಟ್ಟದಲ್ಲೂ ಕಾರ್ಯಕ್ರಮ ಮಾಡಿದ್ದಾರೆ, ಅಲ್ಲೂ ಸಲಹೆ ಕೊಟ್ಟಿದ್ದಾರೆ ಏನು ಎಂತು ಅಂತ. ಹೌದು, ಈಗ ಮುಖ್ಯವಾಗಿ ಈಗ ಮುಂಗಾರು ಹಂಗಾಮಿಗೆ ರೈತ ಬಾಂಧವರು ಈಗ ತೊಗರಿ ಬೀಜವನ್ನ ಜೊತೆಗೆ ಹತ್ತಿ ಬೀಜವನ್ನ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಭಾಗದಲ್ಲಿ ಹಾಕ್ತಾರೆ. ಈಗ ಕಳೆದ ವರ್ಷ ಆಚೆ ವರ್ಷ ನಾವು ನೋಡಿದ್ರಪ್ಪ ಅಂತಂದ್ರೆ ಈಗ ಹೊರಗಡೆಯಿಂದ ಈ ಖುಲ್ಲಾ ಬೀಜಗಳು ಆಂಧ್ರದಿಂದ ಬರ್ತವೆ, ತೆಲಂಗಾಣದಿಂದ ಬರ್ತವೆ ಅಂತ ಒಂದು ಪ್ರತೀತಿ, ಏನ್ ಹೇಳಕ್ಕೆ ಇಷ್ಟಪಡ್ತೀರಿ ರೈತ ಬಾಂಧವರಿಗೆ? ಖುಲ್ಲಾ ಬೀಜದಿಂದ ನೋಡಿದ್ರೆ ಈಗ ಸುಮಾರು ವರ್ಷದಿಂದ ಸ್ವಲ್ಪ ಕಡಿಮೆ ಆಗಿದೆ. ಇದನ್ನ ಮುಖ್ಯವಾಗಿ ನಾವು ಗಡಿ ಭಾಗದಲ್ಲಿ ನೋಡ್ತೀವಿ, ಗಡಿ ಭಾಗದಲ್ಲಿ ಆಂಧ್ರದಿಂದ ತೆಲಂಗಾಣದಿಂದ ಬರುವಂತ ಸನ್ನಿವೇಶಗಳು. ನಾವು ರೈತರು ಹೇಳೋದು ಯಾವತ್ತೂ ಖುಲ್ಲಾ ಬೀಜಗಳು ಖರೀದಿ ಮಾಡಬೇಡ್ರಿ, ಆಗ್ಲೇ ಹೇಳ್ದಂಗೆ ಅಧಿಕೃತ ಪರವಾನಿಗೆ ಇರುವಂತ ಮಾರಾಟಗಾರರಿಂದನೇ ಪಡೆಯಿರಿ ಅಂತ. ಈ ಖುಲ್ಲಾ ಬೀಜಗಳನ್ನ ಹಾಕಿದಾಗ ಅಥವಾ ಆದಂತಹ ಒಂದು ನಷ್ಟದ ಸಂದರ್ಭದಲ್ಲಿ ಯಾರು ಏನ್ ಮಾಡಕ್ ಆಗೋದಿಲ್ಲ? ಏನು ಆಗಲ್ಲ, ಅವ್ರ ಹತ್ರ ಯಾವ್ದೇ ಪೂರಕ ದಾಖಲೆಗಳೇ ಇರೋದಿಲ್ಲ, ನಾವೇನು ಕ್ರಮ ತಗೊಳ್ಳೋಕು ಬರೋದಿಲ್ಲ. ಅದಕ್ಕೆ ರೈತರು ಹೇಳಿದ ಅಂತ ಸಂದರ್ಭಗಳು ಬಂದಾಗ ಇಮಿಡಿಯೇಟ್ ಕೂಡಲೇ ಹತ್ತಿರದಲ್ಲಿರುವಂತಹ ರೈತ ಸಂಪರ್ಕ ಕೇಂದ್ರ ಆಯ್ತು ಅಥವಾ ಕೃಷಿ ಇಲಾಖೆ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗಳಿಗೆ ದಯವಿಟ್ಟು ಮಾಹಿತಿ ತಿಳಿಸಿ, ದಯವಿಟ್ಟು ದೂರು ನೀಡ್ರಿ ಅಂತವ್ರಿಂದ. ಏನು ಬರೀ ಖುಲ್ಲಾ ಬೀಜವನ್ನು ಅನ್ನೋದೊಂದೇ ಅಲ್ಲ, ಯಾರು ಪರವಾನಿಗೆ ಇಲ್ಲದೆ ಮಾರಾಟ ಮಾಡ್ತಾರೆ, ಪ್ಲಸ್ ಏನಾದರೂ ಅನುಮಾನಾಸ್ಪದಗಳನ್ನ ಏನಾದರೂ ಯಾರು ಮಾರಾಟ ಮಾಡ್ತಿದ್ದಾರೆ ಅಂತ ಸಂದರ್ಭಗಳು ಕಂಡು ಬಂದಲ್ಲಿ ದಯವಿಟ್ಟು ರೈತರು ಅವ್ರಿಗೆ ಸಹಕರಿಸ್ಬೇಡ್ರಿ. ಊರುಗಳಿಗೆ ಬರ್ತಾರೆ, ಕಡಿಮೆ ರೇಟಿಗೆ ಕೊಡ್ತೀವಿ, ಇದು ಹಂಗೆ ಕೆಲಸ ಮಾಡುತ್ತೆ ಹಿಂಗೆ ಕೆಲಸ ಮಾಡುತ್ತೆ ಅಂತ ಏನೇನೋ ತಪ್ಪು ಮಾಹಿತಿ ಕೊಡ್ತಾರೆ. ಸೊ ಅದಕ್ಕೆ ಯಾವುದೂ ಅಂಥದಕ್ಕೆ ಒಳಪಡದೇ, ಕಡಿಮೆ ದರಕ್ಕೆ ಸಿಗುತ್ತೆ ಅನ್ನೋ ಒಂದು ಆಸೆಗೆ ಬಿದ್ದುಬಿಟ್ಟು ಅದಕ್ಕೆ ಒಳಪಡದೇ ಅಂಥ ಸಂದರ್ಭಗಳಲ್ಲಿ ಇಲಾಖೆಗೆ ದೂರು ನೀಡಿದಲ್ಲಿ ರೈತರಿಂದ ನಮಗೂ ಸಹಕಾರ ಆಗುತ್ತೆ, ಅವ್ರಿಗೂ ಒಳ್ಳೇದಾಗುತ್ತೆ. ಈಗ ಮುಖ್ಯವಾಗಿ ಈಗ ಪರಿಕರಗಳನ್ನು ಮಾರಾಟ ಮಾಡುವ ಸಂದರ್ಭದಲ್ಲಿ ಇಲಾಖೆಯ ಪರವಾನಿಗೆ ಪಡೆದಂತಹ ಒಂದು ಡೀಲರ್ಗಳಲ್ಲಿ ಮಾತ್ರ ರೈತ ಬಾಂಧವರು ಖರೀದಿ ಮಾಡಬೇಕಾ? ಹೇಗೆ? ಹೌದು, ಅಧಿಕೃತ ಪರವಾನಿಗೆ ಇರುವಂತ ಮಾರಾಟಗಾರ ಅಂಗಡಿಗಳಿಂದನೇ ರೈತರು ಪಡಿಬೇಕು. ಅಂದ್ರೆ ಆ ಡೀಲರ್ಗಳು ಇಂಥದ್ದೇ ಪರಿಕರಗಳನ್ನ ಮಾರಬೇಕು ಅನ್ನೋ ಪರವಾನಿಗೆ ಇಲಾಖೆಯಿಂದ ಪಡೆದಿರ್ತಾರೆ. ಹೌದು, ಇವನ್ ನಾನು ಮಾರಾಟಗಾರ ಅಂಗಡಿಗಳಿಗೂ ಹೇಳೋದೊಂದು ಇಷ್ಟಪಡ್ತೀನಿ ಅಂದ್ರೆ, ಅವ್ರ ಪರವಾನಿಗೆಯಲ್ಲಿ ಇರುವಂತದ್ದನ್ನ ಮಾತ್ರ ಅವ್ರು ಮಾರಾಟ ಮಾಡಬೇಕು ಒಂದು. ಆಮೇಲೆ ರೈತರಿಗೂ ಸಲಹೆ ಕೊಡಬೇಕಾದ್ರೆ ಉತ್ತಮ ರೀತಿಯಲ್ಲಿ ಸಲಹೆ ಕೊಡ್ರಿ. ಅವ್ರ ಅಂಗಡಿಯಲ್ಲಿ ಇರುವಂತದ್ದನ್ನ ಮಾರಾಟ ಮಾಡ್ಬೇಕನ್ನೋ ಉದ್ದೇಶ ಅಲ್ಲ, ರೈತರಿಗೆ ಸರಿಯಾಗಿ ನೋಡಿ, ಹಿಂದಿನ ವರ್ಷ ಎಲ್ಲ ಬರ ಬಂದಿತ್ತು, ರೈತರಿಗೆ ಯಾವುದು ಫಸಲು ಇರಲಿಲ್ಲ, ಈ ವರ್ಷ ಒಂದು ಒಳ್ಳೆ ಮಳೆ ಇದೆ. ಸೊ ರೈತರು ಕೆಲವೊಂದು ಅವರಿಗೆ ಕಾಂಟ್ಯಾಕ್ಟ್ ಫಾರ್ಮರ್ಸ್ ಅಂತ ಇರ್ತಾರೆ. ಸೊ ಅವ್ರ ಮಾತು ಕೇಳ್ತಾ ಇರ್ತಾರೆ, ಅವ್ರಿಗೆ ಸರಿಯಾದ ರೀತಿಯಲ್ಲಿ ಅವ್ರ ಮಾಹಿತಿ ಕೊಡೋದು ಒಳ್ಳೇದು. ಇನ್ನೂ ಹೇಳಬೇಕು ಅಂದ್ರೆ ರೈತರು ದಯವಿಟ್ಟು ಮಾರಾಟ ಅಂಗಡಿಗಳಲ್ಲಿ ಸಲಹೆ ಕೊಡುವಂತದನ್ನ ತಗೋಬೇಡ್ರಿ. ಬಿಕಾಸ್ ಅವ್ರಿಗೆ ಯಾವುದು ತರದ ಒಂದು ತಾಂತ್ರಿಕ ಮಾಹಿತಿಗಳು ಇರುವುದಿಲ್ಲ. ಅದಕ್ಕೆ ನಾನು ಹೇಳೋದು ಕೃಷಿ ವಿಜ್ಞಾನಗಳಿಂದ ಮಾಹಿತಿ ತಗೊಂಡು ಪರಿಕರಗಳನ್ನ ಯಾವ್ದು ಹಾಕ್ಬೇಕು ಏನ್ ಹಾಕ್ಬೇಕು ಅಂತ ತಗೊಳ್ರಿ. ಅಂಗಡಿಯವ್ರು ಯಾರು ದಾರಿ ತಪ್ಪಿಸುವಂತ ಮಾಹಿತಿ ಕೊಡ್ಬೇಡ್ರಿ. ರೈತರು ಅವ್ರು ಹೇಳುವಂತದನ್ನ ಪರಿಕರ ಇದೆ ತಗೊಳ್ಳಿ ಇದೆ ತಗೊಳ್ಳಿ ಅಂದಾಗ ದಯವಿಟ್ಟು ಖರೀದಿ ಮಾಡ್ಬೇಡ್ರಿ. ಪರಾಮರ್ಶೆ ಮಾಡಿ ಅವ್ರು ಕೊಟ್ಟಿದ್ದನ್ನೇ ನಾವು ಕಣ್ಮುಚ್ಕೊಂಡು ತಗೊಳ್ಳೋದು ಅಲ್ಲ ಅಲ್ಲ ಅಂತ ಅವ್ರು ಹೇಳ್ತಿರ್ತಾರೆ. ಇದು ಲಾಭದಾಯಕ ಆಗಿರ್ತದೆ, ಇದನ್ನು ತಗೊಳ್ರಿ, ಇದು ಕಡಿಮೆ ರೇಟ್ ಅಂತಿದೆ. ಅದನ್ನು ನಾವು ಹೇಳೋದನ್ನ ತಿಳಿದುಕೊಳ್ಳದೆ ಈಗ ಇಲಾಖೆ ಇದೆ, ತಮ್ಮ ಇಲಾಖೆ ಇದೆ, ವಿಶ್ವವಿದ್ಯಾಲಯದ ವಿಜ್ಞಾನಿಗಳಿದ್ದಾರೆ, ಅವರಿಂದ ಪರ್ಯಾಯವಾಗಿ ಈ ತಳಿ ಹೇಗೆ ಅಂತ ಒಂದು ಮಾಹಿತಿಯನ್ನು ಪೂರ್ವಕವಾಗಿ ಸಂಗ್ರಹ ಮಾಡ್ಕೋಬೇಕಾಗುತ್ತೆ. ಮಾಹಿತಿ ತಿಳ್ಕೊಂಡೆ ನಾನು ಹೇಳುದು ಒಂದು ವಿಜ್ಞಾನಿಗಳು ನಂತರ ಇಲಾಖೆಯವರು. ತಾಂತ್ರಿಕ ಮಾಹಿತಿ ಕೊಡ್ಬೇಕಂದ್ರೆ ವಿಜ್ಞಾನಿಗಳು ಸರಿಯಾದ ವ್ಯಕ್ತಿಗಳು. ಸೊ ಅವರಿಂದ ಮಾಹಿತಿ ತಗೊಂಡು ಅವರು ಅದೇ ಪ್ರಕಾರ ಪರಿಕರ ಖರೀದಿ ಮಾಡಿ ಬಳಸೋದು ಉತ್ತಮ. ಈಗ ಕೆಲವೊಂದ್ಸಲ ಏನಾಗುತ್ತೆ, ಈಗ ಕೆಲವೊಂದು ಈ ಅಕ್ರಮ ದಾಸ್ತಾನು ಅಥವಾ ಈ ಕೃತಕ ಅಭಾವವನ್ನು ಸೃಷ್ಟಿ ಮಾಡುವಂತಹ ಸನ್ನಿವೇಶಗಳು ಕೂಡ ಬರ್ತವೆ. ಈಗ ರಸಗೊಬ್ಬರಗಳ ಒಂದು ಪ್ರಮಾಣ DAP ಆಗಿರ್ಬೋದು, ಕೆಲವೊಂದು ರೈತ ಬಾಂಧವರು ಇಂಥದ್ದೇ ಬೀಜ ಅನ್ನು ತಂದ್ಬಿಟ್ಟು ಸಿಗೋದಿಲ್ಲ ಎಂಬಂತಹ ಒಂದು ಗಾಸಿಪ್ಗಳು ಗಾಳಿ ಸುದ್ದಿಗಳು ರೈತ ಬಾಂಧವರಿಗೆ ಹೋಗ್ಬಿಟ್ಟಿರ್ತದೆ. ಇಂತಹ ಸಂದರ್ಭದಲ್ಲಿ ರೈತ ಬಾಂಧವರು ಅಥವಾ ಪರಿಕರ ಮಾರಾಟಗಾರರು ಏನ್ ಮಾಡ್ಬೇಕು? ಅದಕ್ಕೆ ನಾನು ಹೇಳುದು ಯಾರು ಕೃತಕ ಅಭಾವವನ್ನು ಸೃಷ್ಟಿ ಮಾಡಬೇಡ್ರಿ ಅಂತ. ನಾ ಹೇಳ್ದ ಅವಾಗ ಹೇಳ್ದಂಗೆ, ಹತ್ತಿಗೆ ಉದಾಹರಣೆ ಹೇಳ್ದಂಗೆ, ಒಂದೇ ಕಂಪ್ನಿ ಹೈಬ್ರಿಡ್ ಬೇಕಂದಾಗ ಕೃತಕ ಅಭಾವ ಸೃಷ್ಟಿ ಆಗೇ ಆಗುತ್ತೆ, ಇದೇ ಬೇಕು ಅಂತ ಹೋಗ್ತಾರೆ. ಸೊ ರೈತರು ಅಂಥದಕ್ಕೆ ಒಳಪಡ್ಬೇಡ್ರಿ ಒಂದೇದು. ಇವಾಗ ಇವನ್ ಮುಂದಿನ ದಿನಗಳಲ್ಲೂ ಅಷ್ಟೇ, ಗೊಬ್ಬರನೂ ಅಷ್ಟೇ, ಎಲ್ಲರೂ DAP ಯೂರಿಯಾ ಬೇಕು ಅಂತ ಹೇಳ್ತೀವಿ. ನಾವು ನೋಡ್ರಿ, ಯೂಶ್ವಲಿ ನಮ್ಮಲ್ಲಿ ಒಂದು ಅಭ್ಯಾಸ ಇರೋದು ಏನು, DAP ಯೂರಿಯಾ DAP ಯೂರಿಯಾ ಅಂತ. ಸೊ ಎಲ್ಲರೂ ಅದಕ್ಕೆ ಡಿಮ್ಯಾಂಡ್ ಆಗುತ್ತೆ. ಅದ್ರ ಬದಲಾಗಿ ಕಾಂಪ್ಲೆಕ್ಸ್ ಗೊಬ್ಬರಗಳಿದಾವೆ. ನಾವು DAP ಯೂರಿಯಾ ಹಾಕೋದ್ರಿಂದ ಬರೀ ಸಾರಜನಕ ರಂಜಕ ಮಾತ್ರ ಸಿಗುತ್ತೆ, ಬಟ್ ಬೆಳೆಗಳಿಗೆ ಇವನ್ ಪೊಟ್ಯಾಶು ಬೇಕಾಗುತ್ತೆ, ಒಂದು ಒಳ್ಳೆ ಇಳುವರಿ ಬೇಕು, ಒಂದು ಒಳ್ಳೆ ಕಾಳು ಕಟ್ಟೋದು ಅಂತ ಬೇಕಂದಾಗ ಬೇರೆ ಬೇರೆ ಪೋಷಕಾಂಶನೂ ಬೇಕಾಗ್ತವೆ. ಅದಕ್ಕೆ ರೈತರು ಬರೀ DAP ಯೂರಿಯಾ ಅನ್ನೋದು ಬದಲಾಗಿ ಈ ವರ್ಷ DAP ಸ್ವಲ್ಪ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರುತ್ತೋ ಗೊತ್ತಿಲ್ಲ, ಅದ್ರ ಬದಲಾಗಿ ಹಲವಾರು ಕಾಂಪ್ಲೆಕ್ಸ್ ಗೊಬ್ಬರಗಳಿದಾವೆ ನಮ್ಮ ಹತ್ರ. 10-26 ಇದೆ, 19 ಬೇರೆ ಬೇರೆ ಕಾಂಪ್ಲೆಕ್ಸ್ ಗೊಬ್ಬರಗಳಿಗೂ ರೈತರು ಬಳಸಬೇಕು ಅಂತ. ಸೊ ಇದರಿಂದ ಕೃತಕ ಅಭಾವನೂ ಸೃಷ್ಟಿ ಆಗಲ್ಲ, ರೈತರಿಗೂ ಗೊಬ್ಬರಗಳನ್ನು ಎಲ್ಲಾನು ಸಲೀಸಾಗಿ ಸಿಗುವಂತ ಸಂದರ್ಭ ಇರುತ್ತೆ. ಏನ್ ಹೇಳ್ತೀರಿ ಮೇಡಮ್, ಈಗ ರೈತ ಬಾಂಧವರು ಬೀಜವನ್ನ ಖರೀದಿ ಮಾಡ್ತಿದ್ದಾರೆ, ಯಾವುದೇ ಕಾರಣಕ್ಕೂ ಈ ಗೊಬ್ಬರ ಆಯ್ತು ಬೀಜಗಳಾಯ್ತು ಕೊರತೆ ಲಕ್ಷಣಗಳು ಇಲ್ಲ ನಮ್ಮ ಈ ಮೂರು ತಾಲೂಕಿಗೆ ನೋಡಿದ್ರೆ? ಪ್ರಸ್ತುತ ಯಾವುದೂ ಕೊರತೆ ಇಲ್ಲ, ಬೀಜದ್ದು ಯಾವುದೂ ಕೊರತೆ ಇಲ್ಲ. ಅಂದ್ರೆ ಈ ಬಿತ್ತನೆಗೆ ಬೇಕಾಗುವಂತಹ ಒಂದು ಬೀಜಗಳ ಒಂದು ಲಭ್ಯತೆ ಚೆನ್ನಾಗಿದೆ ನಮ್ಮ ಭಾಗದಲ್ಲಿ, ಯಾವುದೇ ಕೊರತೆ ಇಲ್ಲ ಬೀಜದ್ದು. ಏನಕ್ಕೆ ಇಷ್ಟಪಡ್ತೀರಿ ಮೇಡಮ್ ರೈತ ಬಾಂಧವರಿಗೆ? ಮುಂಗಾರು ಹಂಗಾಮು ಆಶಾದಾಯಕ ಆಗಿರಬೇಕು, ಹಾಕಿದಂತ ಬೆಳೆ ಕೈ ಹಿಡಿಬೇಕು ಅಂತಂದ್ರೆ ರೈತ ಬಾಂಧವರು ಖರೀದಿ ಮಾಡುವಾಗ ಏನಕ್ಕೆ ಇಷ್ಟಪಡ್ತೀರಿ ರೈತ ಬಾಂಧವರಿಗೆ? ಯಾವ ಯಾವ ಒಂದು ಅಂಶಗಳಿಗೆ ಹೆಚ್ಚಿನ ಒಂದು ಪ್ರಾಧಾನ್ಯತೆಯನ್ನ ಕೊಡಬೇಕು? ಈಗಾಗಲೇ ಹೇಳ್ದಂಗೆ ಬಿಲ್ಲಿಗೆ ಸಂಬಂಧಪಟ್ಟಂಗೆ, ಇನ್ನೊಂದು ಖರೀದಿ ಮಾಡ್ಬೇಕಾದ್ರೆ ರೈತರು ಯಾವಾಗ್ಲೂ ಒಂದು ಎಕ್ಸ್ಪೈರಿ ಡೇಟ್ ಒಂದು ನೋಡ್ಬೇಕು ಅವಧಿ, ಪ್ರಮುಖವಾಗಿ ಸ್ಪೆಷಲ್ ಔಷಧಿಗಳಲ್ಲಾಯ್ತು, ಗೊಬ್ಬರಗಳಲ್ಲಾಯ್ತು, ಇವನ್ ಲಘು ಪೋಷಕಾಂಶಗಳು ಮುಖ್ಯವಾಗಿ ಅಥವಾ ಮುಂಗಾರು ಶಿಫಾರಸು ಮಾಡಿದ್ರೆ ಇಂಥದನ್ನು ಕೂಡ ರೈತ ಬಾಂಧವರು ಗಮನಿಸಬೇಕು. ಹೌದು, ಶಿಫಾರಸು ಅಂಶಗಳನ್ನೇ ಶಿಫಾರಸು ಮಾಡಿದಂತ ಪ್ರಮಾಣದಲ್ಲೇ ಗೊಬ್ಬರ ಹಾಕ್ಬೇಕು. ರೈತರು ನಮ್ಮಲ್ಲಿ ಏನಿದೆ ವಾಡಿಕೆ, ಹೆಚ್ಚೆಚ್ಚಿಗೆ ಗೊಬ್ಬರ ಹಾಕೋದು, ಹೆಚ್ಚಿನ ಸಿಂಪರಣೆ ತಗೊಳ್ಳೋದು, ಅದೆಲ್ಲ ಅದ್ರದಿಂದ ಅವ್ರಿಗೆ ಬೇಸಾಯ ವೆಚ್ಚ ಹೆಚ್ಚಿಗೆ ಆಗುತ್ತೆ ಹೊರತು ಅದರಿಂದ ಬೇಸಾಯ ವೆಚ್ಚ ಹೆಚ್ಚಾಗುತ್ತೆ, ಲಾಭದಾಯಕ ಅನ್ಸೋದಿಲ್ಲ ಅನ್ಸೋದಿಲ್ಲ. ಅದಕ್ಕೆ ಏನ್ ಶಿಫಾರಸು ಮಾಡಿದ್ದಿದೆ ಅಷ್ಟೇ ಪ್ರಮಾಣದಲ್ಲಿ ಮಾಡ್ಬೇಕನ್ನೋದು ಒಂದು. ಅಲ್ಲ, ಎರಡನೇದಾಗಿ ಹೇಳಿದ್ನಲ್ಲ ಎಕ್ಸ್ಪೈರಿ ಡೇಟ್ ಕಡ್ಡಾಯವಾಗಿ ನೋಡ್ರಿ, ಔಷಧಿಗಳು ಆಯ್ತು ಅದು 2 ವರ್ಷದವರೆಗೂ ಇರುತ್ತೆ, ಲಘು ಪೋಷಕಾಂಶಗಳು ಕೆಲವೊಂದು 2-3 ವರ್ಷಗಳು ಇರುತ್ತೆ. ಸೊ ಲೇಬಲ್ ಮೇಲೆ ನೋಡ್ರಿ, ಕೆಲವೊಂದು ಮಾರಾಟಗಾರನ ಸುಮ್ಮನೆ ಕೊಟ್ಟು ಬಿಡ್ತಾರೆ, ಇವರು ಬಿಲ್ ಕೊಟ್ಟಿದ್ದಾರೆ ಅಂತೇಳಿ ತಗೊಂಡ್ ಬರ್ತಾರೆ. ಇವನ್ ಎಕ್ಸ್ಪೈರಿ ಡೇಟ್ ನೋಡುವಂತದನ್ನು ರೈತರದು ಒಂದು ಪ್ರಮುಖವಾಗಿರುತ್ತೆ. ಬೀಜ ಬಂದಾಗ ಲಾಟ್ ನಂಬರ್ ನೋಡ್ಬೇಕಾಗುತ್ತೆ, ಔಷಧಿಗಳು ಬಂದಾಗ, ಲಘು ಪೋಷಕಾಂಶಗಳು ಬಂದಾಗ, ಯಾವ ಡೇಟಿಗೆ ಎಕ್ಸ್ಪೈರಿ ಆಗುತ್ತೆ. ಈಗ ಸದ್ಯ ಯೂಶಲಿ ನಾವು ಹೇಳೋದು 2-3 ತಿಂಗಳಂತೂ ಮುಂಚಿತವಾಗಿ ಇರಲೇಬೇಕು ಅಂತ. ಅಥವಾ ಇಲ್ಲಿ ಈಗ ಸದ್ಯ ನಾನು ಸ್ಪ್ರೇ ಮಾಡ್ತೀನಿ ಅಂತ ಅಂದಾಗ ಇನ್ನೂ 1 ತಿಂಗಳ ಅವಧಿದ್ದು ತಗೊಂಡೋಗಿ ಸ್ಪ್ರೇ ಮಾಡ್ಕೋಬಹುದು. ಈಗ ಏನಾದರೂ ಸಮಸ್ಯೆ ರೈತ ಬಾಂಧವರಿಗೆ, ಈಗ ಕಲಬರಿಕೆ ಆಯಿತು, ಕೃತಕ ಆಯಿತು, ಅಥವಾ ಇನ್ನು ಖುಲ್ಲಾ ಬೀಜ ಆಯಿತು, ರೈತ ಬಾಂಧವರಿಗೆ ಏನಾದರೂ ಗಲಭೆಲಿ ಉಂಟಾಯಿತು, ಅಲ್ಲಿ ತೊಂದರೆ ಆಗ್ತಿದೆ ಅಂತಂದ್ರೆ ಯಾರನ್ನ ಭೇಟಿ ಆಗ್ಬೋದು? ಇಂಥ ಸಂದರ್ಭದಲ್ಲಿ ನಮ್ಮ ಎಲ್ಲ ಹೋಬಳಿ ಮಟ್ಟದಲ್ಲಿ ಕಚೇರಿಗಳಿದ್ದಾವೆ, ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳು. ಸೊ ಅವ್ರಿಗೆ ಮಾಹಿತಿ ನೀಡೋದು, ಇಲ್ಲ ತಾಲೂಕು ವ್ಯಾಪ್ತಿ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಇದೆ, ಅಷ್ಟು ಮೀರಿ ಅವೆರಡೂ ಇಲ್ಲ, ಇನ್ನು ದೂರದಲ್ಲಿದ್ದಾವೆ, ಹತ್ತಿರದಲ್ಲಿ ರಾಯಚೂರು ಇದೆ ಅಂದಾಗ ಜಿಲ್ಲಾ ಕಚೇರಿನೂ ಇದೆ. ಸೊ ರೈತರು ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ತಿಳಿಸಬಹುದು, ದೂರು ನೀಡಬಹುದು. ಈಗ ರಾಯಚೂರು ಜಿಲ್ಲೆಯಲ್ಲಿ ಬಹಳಷ್ಟು ಈ ಒಂದು ಕ್ರಿಮಿನಾಶಕಗಳಾಯಿತು, ಅತಿ ಹೆಚ್ಚಿನ ಬೀಜಗಳು ಖರೀದಿ ಮಾಡ್ತಿದ್ದಾರೆ. ತಾವು ವಿಚಕ್ಷಣಾ ದಳದ ಅಧಿಕಾರಿಗಳಾಗಿ ಈ ಒಂದು ಪರಿಕರ ಮಾರಾಟಗಾರರ ಒಂದು ಅಂಗಡಿಗಳಿಗೆ ಹೋಗಿ ಪರಿಶೀಲನೆ ಮಾಡ್ತೀರಿ, ಅಲ್ಲಿ ಹೇಗೆ ಏನ್ ಕಂಡು ಬರ್ತಾ ಇದೆ, ರೈತ ಬಾಂಧವರಿಗೆ ಏನಾದ್ರು ಸಮಸ್ಯೆ ಆಗ್ತಿದೆ ಅಥವಾ ಅವರಿಗೆ ಏನು ತಿಳುವಳಿಕೆಯನ್ನು ತಾವು ಕೊಡ್ತಾ ಇದ್ದೀರಿ? ಇಲ್ಲ, ಮಾರಾಟ ಅಂಗಡಿಗಳಿಗೆ ಹೇಳ್ಬೇಕು ಅಂದ್ರೆ ಎಲ್ರಿಗೂ ಪರವಾನಿಗೆ ಅಂತ ಎಲ್ರ ಹತ್ರ ಇದೆ. ಸೊ ಪರವಾನಿಗೆಯಲ್ಲಿ ಇರುವಂತ ಪರಿಕರಗಳನ್ನ ಮಾತ್ರ ಮಾರಾಟ ಮಾಡ್ರಿ ಅಂತ ಹೇಳೋದು. ಅಕಸ್ಮಾತ್ ಪರವಾನಿಗೆಯಲ್ಲಿ ಇಲ್ಲದೆ ಇದ್ರು ದಯವಿಟ್ಟು ಏನು ಪ್ರೊಸೀಜರ್ ಲೆಕ್ಕಕ್ಕೆ ಬಂದು ಪರವಾನಗಿಯಲ್ಲಿ ಎಂಟ್ರಿ ಮಾಡಿಸ್ರಿ ಒಂದನೇದು. ಆಮೇಲೆ ರೈತರಿಗೂ ಒಂದು ಉತ್ತಮ ಗುಣಮಟ್ಟದ ಕೃಷಿ ಪರಿಕರ, ಬೀಜ ಆಗ್ಬೋದು, ಗೊಬ್ಬರ ಆಗ್ಬೋದು, ಔಷಧಿ ಆಗ್ಬೋದು, ಒಂದು ಉತ್ತಮ ಗುಣಮಟ್ಟದ ಪರಿಕರ ಕೊಡ್ರಿ, ಬಿಲ್ಲನ್ನು ಕಡ್ಡಾಯವಾಗಿ ಕೊಡ್ರಿ ಅಂತ ಹೇಳ್ತೀನಿ. ಯಾರು ದಾರಿ ತಪ್ಪಿಸೋಂಥ ಮಾಹಿತಿ ಕೊಡೋದು ಬೇಡ, ಅಥವಾ ತಾಂತ್ರಿಕ ಮಾಹಿತಿ ಇಲ್ಲದೇ ಇದು ತಗೋ ಇದು ತಗೊಂಡೋಗಿ, ಯಾಕಂದ್ರೆ ರೈತರು ಅವ್ರನ್ನ ನಂಬಿಬಿಡ್ತಾರೆ. ಹೌದು, ಯಾಕಂದ್ರೆ ಅವ್ರು ಈಸಿಯಾಗಿ ಅವ್ರಿಗೆ ಸಿಗ್ತಾರೆ, ನಂಬಿಬಿಡ್ತಾರೆ. ಸೊ ದಾರಿ ತಪ್ಪಿಸೋಂಥ ಮಾಹಿತಿ ಕೊಡೋದು ಬೇಡ, ಕಡ್ಡಾಯವಾಗಿ ತಾಂತ್ರಿಕತೆ ಅವರಿಗೆ ಕಡ್ಡಾಯವಾಗಿ ಬಿಲ್ಲಿನ ಜೊತೆಗೆ ಎಕ್ಸ್ಪೈರಿ ಇಲ್ಲದೆ ಇರುವಂಥ ಗುಣಮಟ್ಟದ ಪರಿಕರಗಳನ್ನ ಕೊಡಲು ನಾನು ಪರಿಕರಗಳು ಇವರಿಗೆ ಮಾರಾಟ ಅಂಗಡಿಯವ್ರಿಗೆ ತಿಳಿಸ್ತೀನಿ. ಆಮೇಲೆ ಯಾವುದೇ ರೀತಿಯಾಗಿ ಹೆಚ್ಚಿನ ದರಕ್ಕೆ ಮಾರಾಟ ಮಾಡಬೇಡ್ರಿ. ಹೌದು, ಅಂದ್ರೆ ರೈತ ಬಂಧುವರು ನಿಗದಿತ ದರದಲ್ಲಿ ಮಾತ್ರ ಪರಿಕರಗಳನ್ನ ಕೊಡಬೇಕು. ಹೌದು, ಮಾರಾಟ ಮಳಿಗೆಯವ್ರಿಗೆ ಇನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ ನಾನು. ಯಾವುದೇ ರೀತಿಯಲ್ಲಿ ನಿಮ್ಮ ಪರವಾನಗಿಯಲ್ಲಿ ಇರುವಂಥ ಪರಿಕರ ಮಾರಾಟ ಮಾಡೋದಂಥದ್ದಾಯಿತು, ಅಥವಾ ನಿಗದಿತ ದರಕ್ಕಿಂತ ಹೆಚ್ಚಿಗೆ ಮಾರಾಟ ಮಾಡೋದಾಯಿತು, ರೈತರಿಗೆ ದಾರಿ ತಪ್ಪಿಸುವಂಥದ್ದು ಏನಾದರೂ ಅಂಥ ದೂರುಗಳು ಬಂದಲ್ಲಿ ನಾವು ಕಾನೂನು ರೀತಿ ಕ್ರಮ ಜರುಗಿಸಬೇಕಾಗ್ತತಿ. ಸೊ ದಯವಿಟ್ಟು ಅಂಥದ್ದು ಏನಾದರೂ ಇದ್ರೂ ರೈತರು ನಮಗೆ ತಿಳಿಸಿ ಮುಂದಿನ ಇಲಾಖೆಯಿಂದ ಏನು ಕ್ರಮ ತಗೋಬೇಕು ಅದನ್ನು ಕಾನೂನು ರೀತಿಯಲ್ಲಿ. ಮತ್ತೆ ರೈತ ಬಾಂಧವರು ತಾವು ಖರೀದಿ ಮಾಡಿದಂತಹ ಒಂದು ಬೀಜಗಳ ಒಂದು ಬೀಜೋಪಚಾರ ಆಗಿರ್ಬೋದು, ಬೆಳೆ ಪದ್ಧತಿ, ಈ ಸಂದರ್ಭದಲ್ಲಿ ರೈತ ಬಾಂಧವರಿಗೆ ಕಿವಿ ಮಾತನ್ನ ಏನು ಹೇಳಕ್ ಇಷ್ಟಪಡ್ತೀರಿ? ನೋಡಿ, ಬೀಜೋಪಚಾರ ತಗೊಳ್ಳೋದು ಒಳ್ಳೇದು. ನಾವು ಇಲಾಖೆ ಅಂದ್ರೆ ಪ್ರತಿ ವರ್ಷ ಎಲ್ಲರಿಗೂ ಹೇಳ್ತೀವಿ, ಎರಡು ಹಂಗಾಮಲ್ಲಿ ಮುಂಗಾರು ಆಯ್ತು ಹಿಂಗಾರಲ್ಲ ಆಯ್ತು ಬೀಜಗಳನ್ನ ಕಡ್ಡಾಯವಾಗಿ ಬೀಜೋಪಚಾರ ಮಾಡ್ರಿ ಅಂತ. ಯಾಕಂದ್ರೆ ಅದರಿಂದ ಕೆಲವೊಂದು ಕೀಟ ರೋಗಗಳ ಬಾಧೆನೆ ಕಡಿಮೆ ಆಗುತ್ತೆ ನಮಗೆ. ಮುಂದಿನ ದಿನಗಳಲ್ಲಿ ನೀವು ಔಷಧಿಗಳಿಗೆ ಹಾಕುವಂಥ ದುಡ್ಡು ಇಲ್ಲಿ ಉಳಿತಾಯ ಆಗುತ್ತೆ. ಸೊ ನಮಗೆ ದ್ವಿದಳ ಬಂತಂದ್ರೆ ಟ್ರೈಕೋಡರ್ಮ ರೈಸೋಬಿಯಂ ಇದೆ, ನಮ್ಮ ಇಲಾಖೆಯಲ್ಲೂ ಸಹಾಯಧನದಲ್ಲಿ ಟ್ರೈಕೋಡರ್ಮ ಸಿಗುತ್ತೆ, 5 ಗ್ರಾಮ್ 1 ಕೆಜಿ ಬೀಜಕ್ಕೆ ಅಂತ ಹೇಳ್ತೀವಿ. ಅದು ಹತ್ತಿ ಅಂದರೆ ಆಲ್ರೆಡಿ ಟ್ರೀಟೆಡ್ ಇರ್ತದೆ, ಇಮಿಡಾಯಿಂದ ಟ್ರೀಟೆಡ್ ಇರ್ತೈತೆ, ಅದಕ್ಕೇನು ಬೀಜೋಪಚಾರ ಬೇಕಾಗಿಲ್ಲ. ಇವನ್ ಭತ್ತಕ್ಕೂ ಬೇರೆ ಬೇರೆ ರೀತಿಯಾದಂಥ ಬೀಜೋಪಚಾರಗಳಿದ್ದಾವೆ. ಸೊ ಬೀಜೋಪಚಾರ ಮಾಡ್ಕೊಂಡು ಮಾಡಿದರೆ ಅಟ್ಲೀಸ್ಟ್ ಅವ್ರಿಗೆ ಒಂದು ಸ್ವಲ್ಪ ಬೇಸಾಯ ವೆಚ್ಚ ಕಡಿಮೆ ಆಗುತ್ತೆ. ಒಳ್ಳೆಯದು ಮೇಡಮ್, ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ಮುಖ್ಯವಾಗಿ ಮುಂಗಾರು ಹಂಗಾಮಿಗೆ ರೈತ ಬಾಂಧವರು ಕೃಷಿ ಪರಿಕರಗಳನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಅಂಶಗಳನ್ನು ಗಮನಿಸಬೇಕು. ಯಾಕಂತಂದರೆ ಬೀಜಕ್ಕೆ ಮೊದಲ ಪ್ರಾಧಾನ್ಯತೆ, ನಾವು ಹಾಕಿದಂಥ ಬೀಜ ಮುಂದೆ ಒಳ್ಳೆಯ ಇಳುವರಿಯನ್ನು ಪಡ್ಕೋಬೇಕು, ಒಳ್ಳೆಯ ಲಾಭವನ್ನು ಕೊಡಬೇಕಪ್ಪ ಅಂತಂದರೆ ತಾವು ಹೇಳಿದ ಎಲ್ಲ ಅಂಶಗಳನ್ನು ರೈತ ಬಾಂಧವರು ಚಾಚು ತಪ್ಪದೆ ನೋಡಬೇಕಾಗ್ತದೆ, ನೋಡಿನೇ ಖರೀದಿ ಮಾಡಬೇಕಾಗ್ತದೆ. ಜೊತೆಗೆ ಕೃಷಿ ಪರಿಕರಗಳನ್ನು ಮಾರಾಟ ಮಾಡುವಂತಹ ಮಾರಾಟಗಾರರು ಕೂಡ ರೈತರಿಗೆ ಗುಣಮಟ್ಟದ ಸೇವೆಯನ್ನು ಸಲ್ಲಿಸಬೇಕಾಗ್ತದೆ, ಅವರಿಗೆ ಸರಿಯಾದ ತಾಂತ್ರಿಕ ಮಾಹಿತಿಯನ್ನು ಕೊಡಬೇಕಾಗ್ತದೆ. ತಾಂತ್ರಿಕ ಮಾಹಿತಿ ಅವರಲ್ಲಿ ಕಡಿಮೆ ಇತ್ತಪ್ಪ ಅಂತಂದರೆ ಅವರಿಗೆ ಸಮೀಪದ ಕೃಷಿ ಇಲಾಖೆ ಅಧಿಕಾರಿಗಳನ್ನು ಭೇಟಿಯಾಗಲಿಕ್ಕೆ ಶಿಫಾರಸನ್ನು ಮಾಡಬೇಕಾಗ್ತದೆ. ಜೊತೆಗೆ ವಿಜ್ಞಾನಿಗಳನ್ನು ಭೇಟಿಯಾಗಲಿಕ್ಕೆ ಅವರಿಗೆ ಒಂದು ಫೋನ್ ನಂಬರನ್ನು ಕೊಡೋದಾಗಿರ್ಬೋದು, ಅವರಿಗೆ ಮಾಹಿತಿಯನ್ನು ಒದಗಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದರೆ ರೈತ ಬಾಂಧವರಿಗೆ ಮುಂಗಾರು ಹಂಗಾಮಾಗಿರ್ಬೋದು, ಯಾವುದೇ ಹಂಗಾಮಾಗಿರ್ಬೋದು, ಒಳ್ಳೆಯ ಗುಣಮಟ್ಟದ ಸೇವೆ ಸಿಕ್ಕು ಅವರಿಗೆ ಆರ್ಥಿಕವಾಗಿ ಲಾಭ ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗಾಗಿರ್ಬೋದು, ಜೊತೆಗೆ ಕೃಷಿ ಪರಿಕರಗಳನ್ನು ಮಾರಾಟ ಮಾಡುವಂತಹ ಡೀಲರ್ಗಳಿಗೆ ಅಥವಾ ಪೂರೈಕೆದಾರರಿಗೆ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಕ್ಕೆ ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ. ಧನ್ಯವಾದಗಳು. ರೈತ ಬಾಂಧವರೇ, ಇದುವರೆಗೆ ಕೃಷಿ ಪರಿಕರ ಖರೀದಿ ಮಾಡುವಾಗ ರೈತರು ಅನುಸರಿಸಬೇಕಾದ ಕ್ರಮಗಳ ಕುರಿತು ಕೃಷಿ ಅಧಿಕಾರಿಗಳಾದ ಶರಣಮ್ಮ ಅವರೊಂದಿಗೆ ಸಂದರ್ಶನವನ್ನು ಕೇಳಿದರೆ. ರೈತ ಬಾಂಧವರೀಗ ಒಂದು ವಾಣಿಜ್ಯ ಪ್ರಕಟಣೆಯನ್ನು ಕೇಳಿ ಬರೋಣ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾದಾಗ ಭೀಮಾ ಯೋಜನೆಯ ಮೂಲಕ ರೈತರಿಗೆ ಆರ್ಥಿಕ ನೆರವು ನೀಡಲು ಒಂದು ಹೆಜ್ಜೆ. ಹಮ್ನೆ ಫಸಲ್ ಭೀಮಾ ಯೋಜನಾ ಕೇ ಅಧಿಕ ಪ್ರಭಾವಿ ಬನಾಯ ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ವಿಶ್ವಾಸ ಹೆಚ್ಚಾಗುತ್ತೆ, ಸವಲತ್ತುಗಳು ಹೆಚ್ಚಾದಾಗ ಮೇರಿ ಪಾಲಿಸಿ ಮೇರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ, ಮಾಹಿತಿ ನಮ್ಮ ಭಾಷೆಯಲ್ಲಿ ಸಿಕ್ಕಾಗ ಮಾಜಿ ಪಾಲಿಸಿ ಮಾಜಾ ಹತಿ. ವಿಶ್ವಾಸ ಹೆಚ್ಚಾಗುತ್ತದೆ, ನಿಮ್ಮ ಭೀಮಾ ಪಾಲಿಸಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿದಾಗ ಮಾರಿ ಪಾಲಿಸಿ ಮಾರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ, ಪಾಲಿಸಿಯ ಬಗ್ಗೆ ಮನೆ ಬಾಗಿಲಿಗೆ ಬಂದು ಮಾಹಿತಿಯನ್ನು ನೀಡಿದಾಗ ಎನ್ ಪಾಲಿಸಿ ಎನ್ ಕೈಯಲ್ಲಿ. ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಅಭಿಯಾನದ ಮೂಲಕ ಭೀಮಾ ಕಂಪನಿ ತಲುಪಿಸುತ್ತಿದೆ ನಿಮ್ಮ ಭೀಮಾ ಫಸಲ್ ಪಾಲಿಸಿ ನಿಮ್ಮ ಬಳಿಗೆ. ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ. ರೈತ ಬಾಂಧವರೇ, ಈಗ ಕೇಳೋಣ ವೃಂದಗಾನದಲ್ಲಿ NS ಲಕ್ಷ್ಮೀನಾರಾಯಣ್ ಭಟ್ ಅವರ ರಚಿಸಿದ ಪರಿಸರ ಗೀತೆಯನ್ನು. ಮಾದೂರ ಪರಿಸರ ಗೀತೆಯನ್ನ ಕೇಳಿದರೆ ರೈತ ಬಾಂಧವರೇ, ಈಗ ಕೇಳೋಣ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಹೀಗಿವೆ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಮಳೆ ಆಗುವ ಸಾಧ್ಯತೆ ಕಡಿಮೆ ಇದೆ. ಗರಿಷ್ಠ ಉಷ್ಣಾಂಶ 31-33 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 22-23 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 80-82% ಮತ್ತು ಕನಿಷ್ಠ ಆರ್ದ್ರತೆ 66-68% ಇರುವ ಸಾಧ್ಯತೆ ಇದ್ದು ಗಾಳಿಯ ವೇಗ ಸರಾಸರಿ 8-12 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನ ನೀಡಲಾಗಿದೆ. ಇನ್ನು ಮಳೆಯಿಂದ ಕಳೆಗಳ ಸಂಖ್ಯೆ ಹೆಚ್ಚಾಗಿ ಬೆಳೆಗಳಲ್ಲಿ ಬೆಳವಣಿಗೆ ಕುಂಠಿತಗೊಂಡಿರುವುದು ಕಂಡುಬಂದಿದ್ದು, ಇದರ ಹತೋಟಿಗಾಗಿ ಅಂತರ್ಬೇಸಾಯ ಪದ್ಧತಿಯನ್ನು ಅನುಸರಿಸಿ ಕಳೆಗಳನ್ನು ನಿರ್ಮೂಲನೆ ಮಾಡಿ. ಆರ್ದ್ರತೆ ಹೆಚ್ಚಾಗಿರುವುದರಿಂದ ಬಿತ್ತನೆ ಮಾಡಿರುವ ಬೆಳೆಗಳಲ್ಲಿ ಕೀಟ ಹಾಗೂ ರೋಗಗಳು ಹೆಚ್ಚಾಗಬಹುದು. ಆದುದರಿಂದ ಬೆಳೆಗಳನ್ನಾಧರಿಸಿ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬೇಕು. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಇನ್ನು ಭತ್ತ ನಾಟಿ ಮಾಡಿದ 3-6 ವಾರಗಳ ನಂತರ ಮತ್ತು ತೆನೆ ಬರುವ ಹಂತದಲ್ಲಿ ಎಕರೆಗೆ 10 ಕಿಲೋಗ್ರಾಂ ಸಾರಜನಕವನ್ನು ಮೇಲು ಗೊಬ್ಬರವಾಗಿ ಕೊಡಬೇಕು. ಭತ್ತದಲ್ಲಿ ಆನೆಕೊಂಬು ಅಥವಾ ಕಣೆನೊಣದ ಹತೋಟಿಯನ್ನು ಮಾಡಲು 2.5 ಮಿಲಿಲೀಟರ್ ಕಾರ್ಬೋಸ್ಪಾನ್ 25 EC ಅಥವಾ 1 ಮಿಲಿಲೀಟರ್ ಪ್ರಿಪ್ರೋನಿಲ್ 5 SC ಪ್ರತಿ ಲೀಟರ್ ನೀರಿಗೆ ಅಥವಾ 10 kg ಕಾರ್ಬೋಫ್ರಾನ್ 3G 1 ಎಕರೆಗೆ ಎರಚಬೇಕು. ಶೇಂಗಾ ಬೆಳೆಯಲ್ಲಿ ಸ್ಪೊಡೋಪ್ಟರ ಹತೋಟಿಗೆ 4 ಕಿಲೋಗ್ರಾಂ ಮೆಟರಜಿಯಂ ರಿಲೇ ಅಥವಾ 0.2 ಗ್ರಾಂ ಇಮೋಮೆಕ್ಯೂನ್ ಬೆಂಜುಯೇಟ್ 5 SG ಅಥವಾ 1 ಗ್ರಾಂ ಥಯೋಡಿಕಾರ್ಬ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಬೀಜ ಮತ್ತು ಕಾಂಡಕೊಳ ರೋಗದ ನಿರ್ವಹಣೆಗಾಗಿ ರೈತ ಬಾಂಧವರು ಕ್ಷೇತ್ರದಲ್ಲಿ ನೀರು ನಿಲ್ಲದ ಹಾಗೆ ಮಾಡಿ ಮಣ್ಣಿನಲ್ಲಿ ಹೆಚ್ಚು ಟ್ರೈಕೋಡರ್ಮಯುಕ್ತ ಸಾವಯವ ಅಂಶ ಇರುವ ಹಾಗೆ ಎಚ್ಚರಿಕೆಯನ್ನು ವಹಿಸಬೇಕು. ಶೇಂಗಾ ಬೆಳೆಯಲ್ಲಿ ಎಲೆಚುಕ್ಕೆ ಮತ್ತು ತುಕ್ಕು ರೋಗದ ಬಾಧೆಗಾಗಿ 2 ಗ್ರಾಂ ಕ್ಲೋರೋಥೆನಿಲನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳಿಗೊಮ್ಮೆ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಸೂರ್ಯಕಾಂತಿಯಲ್ಲಿ ಇಳುವರಿಯನ್ನು ಹೆಚ್ಚಿಸಲು ರಸಗೊಬ್ಬರದ ಜೊತೆಗೆ 4 ಕಿಲೋಗ್ರಾಂ ಪ್ರತಿ ಎಕರೆಗೆ ಸತುವಿನ ಸಲ್ಫೇಟನ್ನು ಬಳಸಬೇಕು. ಸೂರ್ಯಕಾಂತಿಯಲ್ಲಿ ನೆಕ್ರೋಸಿಸ್ ರೋಗವನ್ನು ಹತೋಟಿ ಮಾಡಲು 0.25 ಮಿಲಿಲೀಟರ್ ಇಮಿಡಾಕೋಪಿಡ್ 17.8 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಹೆಸರು ಅಥವಾ ಉದ್ದು ಬೆಳೆಯು ಶಾರೀರಿಕ ಮಾಗುವ ಹಂತದಲ್ಲಿರುವಾಗ 5 ಮಿಲಿಲೀಟರ್ ಪ್ಯಾರಾಕ್ವಾಟ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಎಲೆಗಳು ಉದುರಿ ಕಾಯಿ ಬಿಡಿಸುವುದಕ್ಕೆ ಅನುಕೂಲ ಆಗ್ತದೆ. ರೈತ ಬಂಧವರ ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳಿದ್ರೆ. ರೈತ ಬಂಧವರೇ, ಈಗ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಹೀಗಿದೆ. ಮೊದಲಿಗೆ ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇವತ್ತಿನ ಪೇಟೆ ಧಾರಣೆ: ಮೆಕ್ಕೆಜೋಳ 2450 ರೂಪಾಯಿಗಳು, ಭತ್ತ ಹೊಸ ಸೋನಾ ಮಸೂರಿ ಕನಿಷ್ಠ 2400 ರೂಪಾಯಿಗಳಿಂದ ಗರಿಷ್ಠ 2450 ರೂಪಾಯಿಗಳು, ಭತ್ತ ಹಳೆ ಸೋನಾ ಮಸೂರಿ 2500 ರೂಪಾಯಿಗಳಿಂದ 2980 ರೂಪಾಯಿಗಳು, ಅಕ್ಕಿ 2800 ರೂಪಾಯಿಗಳು, ಸೂರ್ಯಕಾಂತಿ 6150 ರೂಪಾಯಿಗಳು. ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಇವತ್ತಿನ ಪೇಟೆ ಧಾರಣೆ: ಸಜ್ಜೆ ಕನಿಷ್ಠ 2351 ರೂಪಾಯಿಗಳಿಂದ ಗರಿಷ್ಠ 2451 ರೂಪಾಯಿಗಳು, ಹತ್ತಿ ಹೈಬ್ರಿಡ್ 44 8175 ರೂಪಾಯಿಗಳು, ಶೇಂಗಾ ಗುಂಗುರಿ 2011 ರೂಪಾಯಿಗಳು, ಭತ್ತ ಸೋನಾ ಮಸೂರಿ 2011 ರೂಪಾಯಿಗಳು, ಸೂರ್ಯಕಾಂತಿ 5609 ರೂಪಾಯಿಗಳಿಂದ 5709 ರೂಪಾಯಿಗಳು, ಕೆಂಪು ತೊಗರಿ 6009 ರೂಪಾಯಿಗಳಿಂದ 6729 ರೂಪಾಯಿಗಳು. ರೈತ ಬಂಧುವರೇ, ಈಗ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಪೇಟೆ ಧಾರಣೆ: ಸಜ್ಜೆ ಸ್ಥಳೀಯ ಕನಿಷ್ಠ 2490 ರೂಪಾಯಿಗಳಿಂದ ಗರಿಷ್ಠ 2510 ರೂಪಾಯಿಗಳು, ಹೈಬ್ರಿಡ್ ಜೋಳ 2490 ರೂಪಾಯಿಗಳಿಂದ 2530 ರೂಪಾಯಿಗಳು, ಭತ್ತ RNR ಹೊಸದು 1900 ರೂಪಾಯಿಗಳಿಂದ 2480 ರೂಪಾಯಿಗಳು, ಭತ್ತ RNR ಹಳೆಯದು 2500 ರೂಪಾಯಿಗಳಿಂದ 3300 ರೂಪಾಯಿಗಳು, ನುಚ್ಚಕ್ಕಿ 2100 ರೂಪಾಯಿಗಳು, ಸೂರ್ಯಕಾಂತಿ 5650 ರೂಪಾಯಿಗಳಿಂದ 6300 ರೂಪಾಯಿಗಳು, ತೊಗರಿ ಕನಿಷ್ಠ 5700 ರೂಪಾಯಿಗಳಿಂದ ಗರಿಷ್ಠ 6250 ರೂಪಾಯಿಗಳು. ರೈತ ಬಂಧವರೇ, ಇದುವರೆಗೆ ಮಾನ್ವಿ, ಸಿಂಧನೂರು ಹಾಗೂ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಇವತ್ತಿನ ಪೇಟೆ ಧಾರಣೆಯನ್ನು ಆಲಿಸಿದ್ರಿ. ಇದಾಗಿತ್ತು ಇವತ್ತಿನ ಕೃಷಿ ರಂಗ ಪ್ರಾಯೋಜಿತ ಕಿಸಾನ್ ವಾಣಿ ಕಾರ್ಯಕ್ರಮ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಕ 102.1 MHz. ಈಗ ಕೇಳೋಣ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಿವಾಯತ್ ಪದಗಳನ್ನು ಕುಷ್ಟಗಿ ತಾಲೂಕಿನ ಗುಮ್ಗೇರ ಗ್ರಾಮದ ಮೊಹಮ್ಮದ್ ಮುಸ್ತಫಾ ಮತ್ತು ಸಂಗಡಿಗರಿಂದ. ಅಕ್ಕಯ್ಯ ಒಟ್ಟೆ ಭೇಕ್ಷ ಬೇಡುವದಕ ಅಮಯರೂಪ ತೋರನ ಕವತೋಕ ಬಂಧನ ಬೇಕ್ಷಕ ಮಯರೂಪ ತೋರನ ಕವತೋಕ ಬಂಧನ ಬೇಕ್ಷಕ ಅಮಯರೂಪ ತೋರನ ಕವತೋಕ ಬಂಧನ ಬೇಕ್ಷಕ ಮಯ ರೂಪ ತೋರನ ಕವತೋಕ ಬಂಧನ ಬೇಕ್ಷಕ ದೇವಿ ಪತಿ ಮರೋ ಸೌಭಾಗ್ಯವಂತೆ ಬಂದಾಳ ಬಾಗಿಲ ಅಸಾಧರ ಬಂದೇರೆ ಆತ ಅಜಾವೇನು ಹೇಳಬೇಕ ಕೊಡತೇನೆ ಕ್ಷಣಕ ಜಾವೇನು ಹೇಳಬೇಕ ಕೊಡತೇನೆ ಕ್ಷಣಕ ಅಜಾವೇನು ಹೇಳಬೇಕ ಕೊಡತೇನೆ ಕ್ಷಣಕ ಜಾವೇನು ಹೇಳಬೇಕ ಕೊಡತೇನೆ ಕ್ಷಣಕ ಹೊಸವಾಗಿ ಬಾಳ ಕಸಿ ಬಿಸಿಯಾಗಿ ಶಶಿ ಮುಖ್ಯ ತಿಳಿಯೋ ಮನಕ ಅಪಸವ ಪಕ್ಷ ಅದರ ಕೆಡಕ ಅಮೌಸ ಬೇಕು ನನ್ನ ಊಟಕ ಜೀವನಂದರಿ ಅತೈತ್ರೇಯದಕ ಮೌಸ ಬೇಕು ನನ್ನ ಊಟಕ ಜೀವನಂದರಿ ಅತೈತ್ರೇಯದಕ ಮೌಸ ಬೇಕು ನನ್ನ ಊಟಕ ಜೀವನಂದರಿ ಅತೈತ್ರೇಯದಕ ಮೌಸ ಬೇಕು ನನ್ನ ಊಟಕ ಜೀವನಂದರಿ ಅತೈತ್ರೇಯದಕ ನುಡಿದಾಳಗೆ ಮಾಡುವನಂದು ನುಡಿದಾಳು ಕಡಿತನಕ ಆಡಿಗಡಿಗ ಚಾಳಣಿ ನೆಲಕ ಆಯಿಡದ ತರಿ ಶಾಳ ಮೀಣ ನಾಲ್ಕ ಭಾವನ ಓಟಕ್ಕ ಇಡದ ತರಿ ಶಾಳ ಮೀಣ ನಾಲ್ಕ ಭಾವನ ಓಟಕ್ಕ ಇಡದ ತರಿ ಶಾಳ ಮೀಣ ನಾಲ್ಕ ಭಾವನ ಓಟಕ್ಕ ಇಡದ ತರಿ ಶಾಳ ನಾಲ್ಕ ಭಾವನ ಓಟಕ ಹರಕ್ಕೆ ಸುಲಿದು ಚಕ ಚಿನ್ನವ ಮಾಡಿ ಉಪಕಾರ ಚಳದಕ ಆ ಬೇಕಾದಷ್ಟು ಮಸಾಲೆ ನಾಜೋಕ ಆ ಬಾಳ ಶಿಸ್ತ ಹಡಗೆ ಮಾಡಲಿ ಕಡಕ ಭಾವನ ಓಟಕ ಬಾಳ ಶಿಸ್ತ ಹಡಗೆ ಮಾಡಲಿ ಕಡಕ ಭಾವನ ಓಟಕ ಬಾಳ ಶಿಸ್ತ ಹಡಗೆ ಮಾಡಲಿ ಕಡಕ ಭಾವನ ಓಟಕ ಬಾಳ ಶಿಸ್ತ ಹಡಗೆ ಕಡಕ ಭಾವನ ಓಟಕ ದೇವರ ಮನೆಯಲ್ಲಿ ಭಾವನ ಕರೆದು ನೀಡಲ್ರೆ ಉಣಲಕ್ಕ ಆ ಭಾವ ಅಂತ ನಾಯಿದು ಯಾರಿಗೆ ಬೇಕ ಆ ಕೇವಲ ಮಗನ ಮಾಂಸ ಬೇಕ ಜೀವನಂದರೆ ಅತೈತ್ರೇಯದಕ ಕೇವಲ ಮಗನ ಮಾಂಸ ಬೇಕ ಜೀವನಂದರೆ ಅತೈತ್ರೇಯದಕ ಕೇವಲ ಮಗನ ಮಾಂಸ ಬೇಕ ಜೀವನಂದರೆ ಅತೈತ್ರೇಯದಕ ಕೇವಲ ಮಗನ ಮಾಂಸ ಬೇಕ ಜೀವನಂದರೆ ಅತೈತ್ರೇಯದಕ ಸಾರಿಗೆ ಹೋದ ಮಗನ ಕರೆದಳು ತೊಡಿ ಮೇಲೆ ಮುಂದಾಕ ಆ ಬಾಕ ಬಿಚ್ಚಿ ಇಟ್ಟಾಳಲ್ಲ ಎಡಕಿನ ಮ್ಯಾಕ ಅಯ್ಯೋ ನಾನ್ಯಾಂಗ ಕೊಲ್ಲಬೇಕ ದುಡಕ ಬಂತ್ರೆ ದೋಕ ಅಯ್ಯೋ ನಾನ್ಯಾಂಗ ಕೊಲ್ಲಬೇಕ ದುಡಕ ಬಂತ್ರೆ ದೋಕ ಅಯ್ಯೋ ನಾನ್ಯಾಂಗ ಕೊಲ್ಲಬೇಕ ದುಡಕ ಬಂತ್ರೆ ದೋಕ.